ಒಂದ್ ಗಿಡ ಕಡಿತೀವಿ ಅಲ್ಲಿ ಬಿಸಾಕಿ ಬರ್ತೀವಿ, ನಮ್ಮ ಹೊಲದಾಗೆಲ್ಲ ಬೇಕಾದಷ್ಟು ಹುಲ್ಲು ಸೊಪ್ಪಿರುತ್ತೆ ಅದೆಲ್ಲ ಅಲ್ಲಿ ಬಿಸಾಕ್ತೀವಿ, ಬೆಂಕಿ ಇಟ್ಟು ಬಂದು ಬಿಡ್ತೀವಿ. ಅದನ್ನೆಲ್ಲ ತಂದು ನಮ್ಮ ಎರೆಹುಳು ಘಟಕ ತೊಟ್ಟಿಗಳಕ್ಕೆ ಹಾಕೊಂಬಿಟ್ಟು ಮೇಲ್ಗಡೆ ನೀರು ಹಾಕೊಂಬಿಟ್ಟು ಮೇಲ್ಗಡೆ ಸಗಣಿ ಕದ್ರೆ ಇಕ್ಕೊಂಡು ನಾವು ಅದನ್ನೆಲ್ಲ ಚೆನ್ನಾಗಿ ನೆನೆಸಿ ಒಂದು 20-25 ದಿನ ಒಂಬತ್ತಿಗೆ ನಾವು ಎರೆಹುಳು ಘಟಕಗಳನ್ನ ತುಂಬಿಸ್ಬೇಕು. ತುಂಬಿಸಿ ಅದರೊಳಗೆ ತ್ಯಾವಾಂಶ ಹೆಂಗೈತೆ ಅದು ಒಳಗಡೆ ಎಲ್ಲ ಮೆತ್ತಗಾಗೈತೆ, ನಾವು ಹುಳ ಬಿಟ್ಟಿರೋದ್ರ ಮೇಯ್ಬೋದು. ಮತ್ತೆ ನಮ್ಮ ತೊಟ್ಟಿ ಹೀಟ್ ಆಗಿದ್ರೆ ಅದನ್ನ ಒಂದು ಸಾರಿ ತಿರುವಿ ಹಾಕ್ಬೇಕಾಗುತ್ತೆ ತೊಟ್ಟಿನ ಹೀಟ್ ಆಗಿದ್ರೆ. ನಾಗರಾಜ್ ಅವ್ರು, ನಿಮ್ಮ ಎಷ್ಟು ತೊಟ್ಟಿ ಇದಾವೆ ಎರೆಹುಳು ತೊಟ್ಟಿಗಳು? ಸರ್, ನಮ್ಮ ಒಂದು 8 ತೊಟ್ಟಿ ಇದಾವೆ. 8 ತೊಟ್ಟಿ ಅಂದ್ರೆ 2010 ಕಟ್ಟಿದ್ದು, ಅದೆಲ್ಲ ಸೊಡ್ಲು ಬಿಟ್ಟೈತಿ. ಈಗ ಅದನ್ನ ಕಿತ್ತು ಇವ ಮತ್ತೆ ಹೊಸ್ದಾಗೆಲ್ಲ ಕಟ್ಟಿ ಸೀಟ್ ಹಾಕ್ಬೇಕು ಅಂತೇಳಿ ಎಲ್ಲ ಕಿತ್ತಿದೀವಿ ಒಂದೆರಡು. ಇನ್ನಿದ್ದರಾಗೆಲ್ಲ ಗೊಬ್ಬರ ಹುಳ ಐತೆ, ಅವು ಖಾಲಿ ಆದಂಗೆಲ್ಲ ಕಿತ್ತು ಕಟ್ಟಬೇಕು. ಈ ಸದ್ಯಗೆ ನಾಳೆನೆ ಒಂದೆರಡು ತೊಟ್ಟಿ ಕಟ್ಟಕ್ಕೆ ಎಲ್ಲ ಇದು ಮಾಡಿ ಬಂದಿದ್ದೀನಿ. ಆ ತೊಟ್ಟಿ ಕಟ್ಟಿದ ಮೇಲೆ ಅದಕ್ಕೆಲ್ಲ ಸೀಟ್ ಹಾಕಿ ನಾವು ಯಾಕೆ ಮಾಡಬೇಕು, ಯಾಕೆ ಅಂದ್ರೆ ಇವ ನಮ್ಮ ರೈತರು ಬರ್ತಾರೆ, ಇಲಾಖೆಯಿಂದ ಬರ್ತಾರೆ, ಅವರೆಲ್ಲ ಬಂದು ನೋಡಿದೆ ನಾಗರಾಜಪ್ಪ ಇಷ್ಟೊಂದೆಲ್ಲ ದುಡಿಮೆ ಬರ್ತತೆ, ವರ್ಷಕ್ಕೆ 5-6 ಲಕ್ಷ ರೂಪಾಯಿ ನೀವು ದುಡಿಮೆ ತಾಂಬ್ತೀರ, ನೀವೇನು ಮಾಡ್ಕೊಂಡಿಲ್ಲಲ್ಲ ಅಂತ ಕೇಳ್ತಿರ್ತಾರೆ. ಕೇಳ್ದಾಗ ಏನ್ ಮಾಡ್ಬೇಕು, ನಾವು ಯಾರ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾನೆಲ್ಲ ತೊಟ್ಟಿಗಳ ಕಿತ್ತು ಸೀಟ್ ಹಾಕಿಸ್ತೇನೆ. ಇವತ್ತು ನಾನು ಒಂದು 8 ತೊಟ್ಟಿ ಆ ಸೀಟ್ನೊಳಗೆ ಇರಂಗೆ ಮಾಡ್ಕೊಂತೀವಿ. ಮತ್ತೆ ಈಗ ಏನ್ ಮಾಡಿದ್ರೆ ನಮ್ಮ ಐಮಂಗಳ ರೈತ ಸಂಪರ್ಕ ಕೇಂದ್ರದವರು ನಮ್ಮನ್ನ ರೈತರಿಗೆ 2 ಪಂಚಾಯತಿ ಆಯ್ಕೆ ಮಾಡ್ಕೊಂಡು 2 ಪಂಚಾಯತಿಗೆ ಒಂದು 10 ಊರಿನಲ್ಲಿ ನೀವು ತರಬೇತಿ ಕೊಡಬೇಕು ರೈತರಿಗೆ, ಜೀವಾಮೃತ ಮಾಡಬೇಕು, ಪಂಚಗವ್ಯ ಮಾಡಬೇಕು, ಪಂಚಾಮೃತ ಮಾಡಬೇಕು, ಇದ್ರ ಬಗ್ಗೆ ನೀವು ರೈತರಿಗೆ ಎರೆಹುಳು ಗೊಬ್ಬರ ಮಾಡೋದು ಇದ್ರ ಬಗ್ಗೆ ತಿಳುವಳಿಕೆ ಮಾಡಿಕೊಡ್ರಿ ಅಂತೇಳಿ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗ ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಒಂದೆರಡು ಸಾರಿ ಹೋಗಿ ಹಳ್ಳಿಗಳಿಗೆಲ್ಲ ಯಾವ ಥರ ಮಾಡಬೇಕು ಅಂಬೋದ್ರ ಬಗ್ಗೆ ಎಲ್ಲ ತೋರಿಸ್ಕೊಟ್ಟು ಬಂದಿದ್ದೀವಿ. ತಿಂಗಳಿಗೆ 3 ದಿನ ನಾವು ಹೋಗ್ಬೇಕು ಅಲ್ಲಿ ಹಳ್ಳಿಗೂ, ಹಳ್ಳಿ 3 ದಿನ ಹೋಗಿ ತಿಂಗಳಿಗೊಂದ್ಸಾರಿ ಅವರಿಗೆಲ್ಲ ಮಾಹಿತಿ ಕೊಡಬೇಕು. ನೀವು 10 ಎಕರೆ ತೋಟ ಇದ್ರು 1 ಎಕರೆ ಸಾವಯವ ಕೃಷಿ ಮಾಡ್ರಿ, ಅದಕ್ಕೆ ಜೀವಾಮೃತ ಮಾಡಿ ಹಾಕ್ರಿ, ಆ ಗಿಡ ಹೆಂಗಿರುತ್ತೆ, ಈ ಕಡೆ ಹೆಂಗ್ ಗಿಡ ಹೆಂಗ್ ಬರ್ತತೆ ಅಂಬೋದ್ರ ಬಗ್ಗೆ ನಾವು ಮಾಹಿತಿ ಕೊಡೋಕ್ಕಾಗಿ ನಾವು ರೈತರ ತಕ್ಕೆಲ್ಲ ಹೋಗಕ್ಕೆ ನಮ್ಮನ್ನ ಸಂಪನ್ಮೂಲ ಅಧಿಕಾರಿಯಾಗಿ ಮಾಡ್ಕೊಂಡಿದ್ದಾರೆ. ನಮಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ನೀವು ಫಂಡ್ ಹಾಕ್ತೀವಿ ಅಂತ ಹೇಳಿ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಿಂದ ಹೋಗ್ತಿರ್ತೀನಿ ಅಲ್ಲಿಗೆ. ಈಗ ನಾವು ತೊಟ್ಟಿ ಕಟ್ಟಿ ಉದ್ದೇಶ ಅಂದ್ರೆ ಚೆನ್ನಾಗಿ ಮಾಡಬೇಕು, ಇನ್ನ ಇಂಪ್ರೂವ್ಮೆಂಟ್ ಆಗಬೇಕು, ಇನ್ನೊಬ್ಬ ರೈತರು ಬಂದ್ರೆ ಅದನ್ನ ನೋಡಬೇಕು ಅಂಬೋದ್ರ ಬಗ್ಗೆ ಇದು ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ರೈತರು ಯಾರೇ ಅಲ್ಲಿಗೆ ಬಂದ್ರೂ ನಾವು ಸಾಕಷ್ಟು ಮಾಹಿತಿ ಕೊಡ್ತೀವಿ, ನಮ್ಮ ತೊಟ್ಟಿ ಮುಂದೆ ನಿಲ್ಲಿಸ್ಕೊಂಡು ಮಾಹಿತಿ ಕೊಡ್ತೀವಿ. ಬಬ್ಬರ್ಪ ನಮ್ಗೆ ಹೋಗ್ತಾರೆ ರೈತರು, ಅಲ್ಲಿ ಮಾಹಿತಿ ಏನು ಹೇಳಲ್ಲ ಅವರು. ನಾಗರಾಜಪ್ಪರ ಊರಿಗೆ ಹೋಗ್ಬಿಡ್ರಿ ಗುಳ್ಗುಂಡಿಗೆ, ತೊಟ್ಟಿ ಮುಂದೆ ಅಂತ ಕಡೆ ಹೇಳ್ತಾರೆ ಅವರು ಅಂತಾರೆ. ಅವ್ರು ಬಂದ್ರೆ ರೈತರು ಒಂದು 2 ಗಂಟೆ ಅಲ್ಲ 3 ಗಂಟೆ ಆಗಲಿ ಅವತ್ತಿನ ಕೆಲಸ ಪೂರ ಮುಗಿಲಿ, ನಾವು ಆ ರೈತರಿಗೆ ಸಾಕಷ್ಟು ಮಾಹಿತಿ ಹೇಳಿ ಈ ತರ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ. ಅದರ ಮೇಲ್ಪಟ್ಟು ಅವ್ರು ಮಾಡ್ಕೊಂಡು ಹೋಗೋದು ಬಿಡೋದು ಆ ರೈತರು ಬಿಟ್ಟಿದ್ದು, ಅದ್ರ ಬಗ್ಗೆ ಏನಿಲ್ಲ. ಅವ್ರು ಇಷ್ಟತ್ತೇ ನಾವು ಮಾಹಿತಿ ಹೇಳಿದ್ರು ರೈತರಿಂದ ಆಗ್ಲಿ ಯಾರಿಂದ ನಾವು 1 ರೂಪಾಯಿ ದುಡ್ಡು ಇಸ್ಕೊಂಬಲ್ಲ, ನಮ್ಮಿಂದ ಕಲ್ತ್ಕೊಂಡ್ವಿ ಮಾಡಿದ್ವಿ ಅನ್ಬೇಕು, ನಮಗೊಂದು ಹೆಸರು ಬರಬೇಕು ಅಂತೇಳಿ ಯಾವುದೇ ರೈತರಿಂದ ನಾನು 1 ರೂಪಾಯಿ ದುಡ್ಡು ಮುಟ್ಟಲ್ಲ. ಹಾಗಿದ್ರೆ ನಾಗರಾಜಪ್ಪ, ಈಗ ನಮ್ಮ ರೈತರು ಈ ಎರೆಹುಳು ತೊಟ್ಟಿ ನಿರ್ಮಾಣ ಮಾಡ್ಕೊಂಡು ಎರೆಹುಳು ಸಾಕಾಣಿಕೆ ಮಾಡ್ಬೇಕಂದ್ರೆ ಇಲ್ಲ ಕೃಷಿ ಇಲಾಖೆಯಿಂದ ಇರ್ಬೋದು ಸರ್ಕಾರ ಏನಾದ್ರು ಸೌಲಭ್ಯಗಳಿದಾವ? ಕೃಷಿ ಇಲಾಖೆಯಿಂದ ಇಲ್ಲ, ಈ ಮೊದ್ಲೆಲ್ಲ ಕೃಷಿ ಇಲಾಖೆಯಿಂದ ಕೊಡ್ತಿದ್ರು ಈ ಎರೆಹುಳು ಘಟಕಗಳು ಮಾಡೋರು, ಆಮೇಲೆ ಹಳ್ಳಿಗಳನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಸಾವ ಕೃಷಿ ಅಂತ ಮಾಡ್ಯಾರು, ಅವಕ್ಕೆಲ್ಲ ಮೊದ್ಲೆಲ್ಲ ಆದಾಯತಿತ್ತು. ಇವತ್ತೆಲ್ಲ ನಮ್ಮ ಗ್ರಾಮ ಪಂಚಾಯತಿಗೆ ಬಿಟ್ಟಿದ್ದಾರೆ, ಆವಾವ ಗ್ರಾಮ ಪಂಚಾಯತಿಯಲ್ಲಿ ಆವಾವ ರೈತರು ನಾವು ಎರೆಹುಳು ಘಟಕ ನಾವು ಮಾಡಬೇಕು ಅಂದ್ರೆ ನಮ್ಮ ಪಂಚಾಯತಿಗೆ ಅರ್ಜಿ ಕೊಟ್ಟು ಪಂಚಾಯತಿಯಿಂದ ನಾವು ಎರೆಹುಳು ಘಟಕ ಮಾಡ್ಕೋಬೇಕು, ಮಾಡ್ಕೊಂಡ್ಮೇಲೆ ಅದನ್ನ ಉಪಯೋಗಿಸಂಗಿದ್ರೆ ಮಾತ್ರ ಮಾಡ್ಕೋಬೇಕು ರೈತರು. ನನ್ನ ಎದುರಿಗೆ ನೋಡ್ದಂಗೆ ಅರ್ತಿಕೋಟೆ ಪಂಚಾಯತಿಯಲ್ಲಿ ಸಾಕಷ್ಟು ಜನ ಅವರು ಹೊಲದಾಗ ಕಟ್ಟೋದು ಸಗಣಿ ನೀರಿಲ್ಲತ್ತಾಗೆ ಅಲ್ಲಿ ಏನು ಸಿಗುತ್ತೆ ಸೌಲಭ್ಯ ಸಿಗುತ್ತೆ ಕಟ್ಟೋದು ಅದನ್ನು ಫೋಟೋ ಹೊಡೆಯೋದು ತಾಂಬಂದು ಬಿಲ್ ತಾಂಬೋದು, ಮತ್ತೆ ಬಿಲ್ಲು ತಕ್ಷಣ ನಮ್ಮ ಕೈ ಏನು ಬಂತು ಅವತ್ತು ಬಂದ ತಕ್ಷಣ ಅದನ್ನ ಕಿತ್ಕೊಂಬಂದು ಅವ್ರ ಮನೆ ಮುಂದೆ ಏನಕ್ಕೆ ಬೇಕಾದ್ರೂ ಉಪಯೋಗಿಸ್ಕೊಂತಾರೆ. ಅದರಿಂದ ಇವತ್ತು ನಮಗೆ ರೈತರಿಗೆ ಒಳ್ಳೆ ಮಾಡ್ಕೊಂಡು ಹೋಗೋ ರೈತರಿಗೆ ಆ ಸೌಲಭ್ಯ ಸಿಗದಂಗೆ ಮಾಡ್ಯಾಕಿದ್ದಾರೆ ಕೆಲವು ರೈತರು. ನಾವು ಬರೇ ಸಹಾಯಧನಕ್ಕೋಸ್ಕರ ತಟ್ಟಿ ಕಟ್ಕೊಂಡು ಅದನ್ನ ಸಾಕಾಣಿಕೆ ಮಾಡೋದನ್ನ ಮಾಡಬಾರ್ದು, ನಮ್ಮ ಜಮೀನಿಗೆ ಸಾಕಷ್ಟು ಗೊಬ್ಬರ ಆಗುತ್ತೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ನಮ್ಮ ರೈತರು ಅದನ್ನ ಉಪಯೋಗಿಸ್ಕೊಂಬಂಗಿದ್ರೆ ಮಾಡ್ಕೋಬೇಕು. ಅದರಿಂದ ಏನು ನಮ್ಮ ಸಹಾಯಧನ ಸಿಗುತ್ತೆ ಅಂತ ಕಿತ್ತು ಬಿಸಾಕಂಗಿದ್ರೆ ಅದನ್ನ ಮಾಡ್ಕೋಬಾರ್ದು. ಅವರು ಬೇರೆ ರೂಪದಲ್ಲಿ ಏನೇನು ಏನಾದ್ರು ಬೇಕಾದ್ರೆ ನಮ್ಗೆ ಬಾತ್ರೂಮ್ ಬೇಕು ಬಚ್ಚಲ್ ಬೇಕು ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಕೊಡ್ತಾರೆ ಪಂಚಾಯತಿಯಿಂದ, ಅದನ್ನ ಮಾಡ್ಕೋಬೇಕು. ಅದಕ್ಕೆ ಅಂತ ತಗೊಂಬುದು ಇದನ್ನ ತಗೊಂಡೋಗಿ ಅದಕ್ಕೆ ಮಾಡೋದು, ಇದರಲ್ಲಿ ದುಡ್ಡು ತಗೊಂಬೋದು, ಮತ್ತೆ ಆಲೆ ಅಲ್ಲಿ ಹೋಗಿ ಬಚ್ಚಲು ಬಾತ್ರೂಮ್ ಕಟ್ಕೊಂಡು ಅದಕ್ಕೂ ದುಡ್ಡು ತಗೊಂಬೋದು. ಈ ತರ ಮಾಡಿ ನಮ್ಮ ರೈತರೇ ಕೆಟ್ಟು ಹೋಗ್ತಿರೋದು. ನಮ್ಮ ಸರ್ಕಾರ ಏನ ಕೊಡೋದೆಲ್ಲ ಕೊಡ್ತಿರುತ್ತೆ, ಕೊಟ್ಟರು ನಮ್ಮ ರೈತರು ಉಪಯೋಗಿಸಲ್ಲ. ಇವತ್ತು ಸರ್ಕಾರದಿಂದ ಬರ್ಲಿ ಬಿಡ್ಲಿ, ನಾವೇ ಸ್ವಂತ ಬಂಡವಾಳ ಹಾಕಿ ಅನುಕೂಲ ಆಗುತ್ತೆ. ಹೌದು, ಅನುಕೂಲ ಆಗುತ್ತೆ, ನಾವು ಅನುಕೂಲ ಆಗುತ್ತೆ. ಇವತ್ತು ನಮ್ಮ ಕೈಯ ಶಕ್ತಿ ಇಲ್ಲ, ನಾವು ತೊಟ್ಟಿ ಕಟ್ಕೋಬೇಕಾಗಲ್ಲ. ಒಂದು 15 ಉದ್ದ ಒಂದು ಜೋಡಿ ತೊಟ್ಟಿ ಕಟ್ಟಬೇಕು, ಒಂದು 4 ಯಾರು ಅಂತಂದ್ರೆ ಅದಕ್ಕೆ ಒಂದು 136 ಇಟ್ಟಿಗೆ ಬೇಕಾಗುತ್ತೆ. ಇವತ್ತು ಒಂದು ಇಟ್ಟಿಗೆ 48 ರೂಪಾಯಿ ಒಂದು ಇಟ್ಟಿಗೆ ಆಗೈತೆ. ಇವತ್ತು ನಮ್ಮ ರೈತರು ಅದಕ್ಕೆ ಬಂಡವಾಳ ಹಾಕ್ಬೇಕಂದ್ರೆ ಒಂದು 30,000 ರೂಪಾಯಿ ಬಂಡವಾಳ ಹಾಕ್ಬೇಕು ಒಂದು ತೊಟ್ಟಿ ಕಟ್ಕೋಬೇಕು. ಮೇಲ್ಗಡೆ ಸಪ್ರ ಹಾಕ್ಯಂಬೇಕು, ಇದು ಸಪ್ರ ಹಾಕ್ಯಬಹುದು, ಸೀಟ್ ಹಾಕ್ಯಬಹುದು, ಏನು ಮಾಡೋದು ಅನುಕೂಲ ಆಗ್ಬಹುದು. ಅದು 30,000 ಅವ್ರು ಖರ್ಚು ಮಾಡೋದಕ್ಕಿಂತ ಮುಂಚೆ ನಾವೇ ಮಾಡ್ಬೇಕು, ನೆಲದಲ್ಲಿ ಟ್ರಂಚ್ ಓಡಿಸ್ಬಿಟ್ಟು ಒಂದು 4 ಯಾರು ಒಂದು 15 ಉದ್ದ ಇಲ್ಲ 20 ಉದ್ದನ ಮಾಡ್ಕೊಂಡು ಸುತ್ತರ್ಕೊಂಡು ಅದಕ್ಕೆ ಬದ ಹಾಕೊಂಡ್ಬಿಟ್ಟು ಆ ಬದಿಗೆ ನೀರು ಹೊರಗಡೆ ನೀರು ಗುಂಡಿ ಒಳಗೆ ಬರ್ದಂಗೆ ಮೇಲ್ಗಡೆ ಚಪ್ರ ಹಾಕ್ಯಬೇಕು. ಮೇಲ್ಗಡೆ ಚಪ್ರ ಹಾಕೊಂಡ್ಬಿಟ್ಟು ನೆರಳು ಮಾಡ್ಕೋಬೇಕು, ಅದಕ್ಕೆ ಎರೆ ಉಳ್ಬೇಕು. ನಮ್ಮ ಏನು ಬೇಕಾದ್ರೂ ವಸ್ತು, ನಮ್ಮ ದನಕರ ತಿಂದ ಕಂದ್ರ ಕಡ್ಡಿ ಸಿಗುತ್ತೆ, ನಮ್ಮ ಹೊಲದೆ ಕಳೆ ತೆಗೆದು ವಸ್ತು ಸಿಗುತ್ತೆ, ಬಾಳೆ ಕಂದು, ಬಾಳೆ ನಾರು, ತೆಂಗಿನ ಗರಿ, ಅಡಿಕೆ ಪಟ್ಟೆ, ಅಡಿಕೆ ಗರಿ, ಏನೆಲ್ಲ ನಮ್ಮ ಮುಳ್ಳಿಲ್ಲದ ಗಿಡ ಏನು ತ್ಯಾಜ್ಯ ಏನು ಸಿಗುತ್ತೆ ಎಲ್ಲ ತುಂಬಿಡೋದು. ಅದಕ್ಕೆ ಅರ್ಧಡಿ ಪೀಸ್ ಮಾಡಿ ಅದಕ್ಕೆ ತುಂಬಿಡೋದು ನೀರು ಬಿಡೋದು. ಈಗ ಒಂದು ತೊಟ್ಟಿಗೆ ಎಷ್ಟು ಕೆಜಿ ಎರೆಹುಳು ಬಿಡಬೇಕಾಗತ್ತೆ? ಒಂದು ತೊಟ್ಟಿ ಒಂದು 15 ಉದ್ದ ಒಂದು 4 ಯಾರು ಆಯ್ತಂದ್ರೆ ನಾವೊಂದು 5 ಕೆಜಿ ಬಿಡಬಹುದು. ಅವರು ಚೆನ್ನಾಗಿ ನಾನು ಉತ್ಪತ್ತಿ ಮಾಡ್ಕೊಂತಂದ್ರೆ 1 ಕೆಜಿ ಅಲ್ಲೇ ಮಾಡ್ಕೋಬಹುದು. ಅವರು ಅನುಭವ ಅದು. ನನಗೆ ಅವತ್ತು ನಾನು ಸಾವೋ ಗ್ರಾಮ ಆದಾಗ ಒಂದು ಬಕ್ಸೆ 1 ಕೆಜಿ ಅಂತ ಕೊಟ್ಟಿದ್ರು ನಮಗೆ. ಅದು ರಾತ್ರಿ 12 ತಂದು ಕೊಟ್ರು ನಮ್ಮ ಮಗನ ಕೈಗೆ. ಅಪ್ಪ ರಾತ್ರಿ 12 ಕೊಟ್ಟಿದ್ರು ಎರೆಹುಳು ಈ ತೊಟ್ಟಿಗೆ ಹಾಕಿದ್ದೀನಿ ಅಂತ ಹೇಳ. ಬೆಳಿಗ್ಗೆ ಹೋಗಿ ನೋಡಿದೆ ಸಣ್ಣ ನಮರು, ಅದು ತರಳಬಾಳ್ ಕೇಂದ್ರಕ್ಕೆ ಹೋಗಿದ್ದೀವಲ್ಲ ನಾವು, ಅಲ್ಲಿಂದಲೇ ತರಿಸಿದ್ರು ಹುಳ, ಸೌತ್ ಆಫ್ರಿಕಾ ತಳಿ ಅಂತ. ನಾನು ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಉತ್ಪತ್ತಿ ಮಾಡ್ಕೊಂಬತ್ತಿಗೆ ಒಂದ್ 2 ಒಂಬತ್ತಿ ನಮ್ ತಗೋ 1 ಟನ್ ಎರೆಹುಳು ಉತ್ಪತ್ತಿ ಆಯ್ತು. ಅದು ಒಂದು ಇಷ್ಟದೇ ಇರ್ತದೆ ಎರೆಹುಳು, ಅದು ಒಂದು 1,000 ಮರಿ ಮಾಡುತ್ತದೆ. ಒಂದು ಹುಳು 1,000 ಮರಿ ಮಾಡಿ ಆ ಹುಳ ಸತ್ತೋಗುತ್ತೆ. ಹುಳ ಸತ್ತೋಗಿದ್ರು 1,000 ಮರಿ, 1,000 ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತವೆ ಆಗುತ್ತೆ. ನಾನು ಒಂದು ವರ್ಷಕ್ಕೆ 1,000 ಕೆಜಿ ಹುಳ ಮಾರಾಟ ಆಗುತ್ತೆ ನನ್ನ ತಗೆ. ಇಡೀ ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆರು ಬಂದು ತಗೊಂಡು ಹೋಗ್ತಾರೆ, ಎಲ್ಲ ತಾಲೂಕರು ಹಳ್ಳರು ಎಲ್ಲರೂ ತಗೊಂಡು ಹೋಗ್ತಾರೆ. ಅಷ್ಟೊಂದು ಎರೆಹುಳ ಮಾರಾಟ ಮಾಡ್ತಾರೆ. 1,000 ಕೆಜಿ 4 ಲಕ್ಷ ರೂಪಾಯಿ ಬರೀ ಹುಳನೇ ಮಾರಾಟ ಮಾಡ್ತೀನಿ ನಾನು. ಹೆಂಗ್ 1 ಕೆಜಿ ಏನ್ ರೇಟ್? 400 ರೂಪಾಯಿ ಕೆಜಿ. ಅದು ಗೊಬ್ಬರ ಮಿಕ್ಸ್ ಆಗಿ ಇರ್ತದೆ, ಬರೀ ಹುಳನೇ ಆರಿಸಿ ಕೊಡಕ್ ಬರಲ್ಲ, ಅದು ತಗೊಂಡು ಹೋಗಕ್ ಬರಲ್ಲ, ಬದುಕಲ್ಲ. ಯಾವ ಇಲಾಖೆ ಆಗುತ್ತಂದ್ರೂ ಅಷ್ಟೇನೆ ಬರೋದು, ಅದು ಗೊಬ್ಬರ ಮಿಕ್ಸ್ ಆಗಿ ಕೊಡ್ತೀವಿ. ಆದ್ರೆ ಗೊಬ್ಬರ ಮಿಕ್ಸ್ ಆಗಿ ಇರ್ತಂದ್ರೆ 1/3 ಭಾಗ ಹುಳ ಇರುತ್ತೆ, 1/4 ಭಾಗ ಗೊಬ್ಬರ ಇರುತ್ತೆ. ನಾವು 1 ಕೆಜಿ ಅವ್ರಿಗೆ ಕೊಡ್ತೀವಿ ಅಂದ್ರೆ 1/2 ಕೆಜಿ ಲೆಕ್ಕಕ್ಕೆ ಅವ್ರಿಗೆ ಹುಳ ಕೊಡ್ತೀವಿ. ಕೊಡ್ತಾರೆ 1/2 ಕೆಜಿ ಕೊಟ್ರೆ 400 ರೂಪಾಯಿ ಕೊಡ್ತಾರೆ. ಮತ್ತೆ ಎರೆಹುಳು ಮಾರಾಟ ಮಾಡದಲ್ಲಿ ಗೊಬ್ಬರನು ಮಾರಾಟ ಮಾಡ್ತೀರಾ? ನಾವು ಗೊಬ್ಬರನು ಮಾರಾಟ ಮಾಡ್ತೀವಿ. ನಮ್ಮ ಹೊಲಕ್ಕೆ ಹಾಕಿ ಮಿಕ್ಕದ್ದು, ನಮ್ಮ ಹೊಲಕ್ಕೆ ಹಾಕಿ ಮಿಕ್ಕದ್ದು, ನಮ್ಮ ಹೊಲ ಅಂದ್ರೆ ಇವತ್ತು ಗೊಬ್ಬರನೇ ತುಂಬೈತೆ. ನಾನು ಕುರಿ ಮಂದೆ ಬಿಡಿಸ್ತೇನೆ, ಆಮೇಲೆ ತಿಪ್ಪೆ ಮಾಡ್ಕೊಳ್ಳೋದು, ತಿಪ್ಪೆ ಗೊಬ್ಬರ ಹೊಡಿತೀವಿ. ಮತ್ತೆ ಬಿತ್ತಬೇಕಾದ್ರೆ ಮಾತ್ರ ಎರೆಹುಳು ಗೊಬ್ಬರ ಎಕರೆಗೆ ಒಂದೊಂದು 10 ಚೀಲ 50 ಕೆಜಿ, ಒಂದು 10 ಚೀಲ, ಒಂದು 10 ಕ್ವಿಂಟಲ್ ನಾವು ಗೊಬ್ಬರ ತಗೊಂಡೋಗಿ ಹಾಕ್ತಿವಿ. ಮುಂದೆ ಹಿಂದೆ ಬೇಸಾಯ ಬಿತ್ತಿದ್ರೆ ಹಿಂದ್ಗಡೆ ಮುಂದ್ಗಡೆ ಚೆಲ್ಕೊಂಡು ಹೋಗ್ಬಿಡ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಏನು ಹಾಕಲ್ಲ. ಇವತ್ತು ಕಡಲೆ ಗಿಡ ಐತೆ, ಬುಡ್ಗಡಲೆ ಅಂದ್ರೆ ಅದ್ರ ಕಾಲು ಇಡಕ್ ಬರಲ್ಲ, ಓಡಾಡಕ್ ಬರಲ್ಲ, ಅಷ್ಟು ಚೆನ್ನಾಗೈತೆ. ಅಷ್ಟು ಚೆನ್ನಾಗೈತೆ. ಮೊನ್ನೆ ಮುಂಗಾರದ ಸೂರ್ಯಕಾಂತಿ ಹಾಕಿದ್ವಿ, ಮಳೆನೇ ಇಲ್ಲ. ಇವತ್ತು ಸಾವ ಕೃಷಿ ಅಂದ್ರೆ ಒಂದ್ ವರ್ಷ ಮಳೆ ಕಡಿಮೆ ಆದ್ರೂ ಬೆಳೆ ಆಗುತ್ತೆ. ಈ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಹಂಗೆ ಆಗಲ್ಲ ಬೆಳೆ, ಅದು ನೆಲ ಎಟ್ಟೆ ಬರ್ತದೆ ರಾಸಾಯನಿಕ ಗೊಬ್ಬರಕ್ಕೆ. ನಾವು ಈ ಸಾವ ಗೊಬ್ಬರ ಹಾಕೋದ್ರಿಂದ ಒಂದ್ ವರ್ಷ ಮಳೆ ಕಡಿಮೆ ಆದ್ರೂ ಬೆಳೆ ಆಗುತ್ತೆ. ಇವತ್ತು 3 ಎಕರೆಗೆ 1 ಎಕರೆಗೆ 5-5 ಕ್ವಿಂಟಲ್ ಸೂರ್ಯಕಾಂತಿ ಆಗಿತ್ತು. ನಮಗೆ ಮಳೆನೇ ಇಲ್ಲ, ಬಿತ್ತಿದ ಕಿಲೋ ಮಳೆ ಇಲ್ಲ. ಒಂದೇ ಒಂದ್ ದಶೆ ಹೂವು ಆಗ್ಬೇಕಾದ್ರೆ ಸುಮಾರು ಗೂಬಲ್ ಕುದಿರೋತು, ಅಷ್ಟಕ್ಕನೆ 15 ಕ್ವಿಂಟಲ್ ಆಗೈತೆ. 90,000 ರೂಪಾಯಿ ನಮಗೆ ಬಂಡವಾಳ ಬಂತು 3 ಎಕರೆಗೆ, ಅದು ಮಳೆ ಇಲ್ಲದ ಬೆಳೆ. ಇವತ್ತು ನಾವು ರಾಸಾಯನಿಕ ಗೊಬ್ಬರ ಹಾಕಿಬಿಟ್ರೆ ಭೂಮಿ ಎಲ್ಲ ಎಟ್ಟೆ ಬರ್ತವೆ. ನಾವು ಬಿದ್ದನೀರು ಭೂಮಿ ಒಳಗೆ ಇಳ್ಕೊಂಬಲ್ಲ, ಹಳ್ಳಕ್ಕೆ ಕೊಳ್ಳಕ್ಕೆ ಸುಮ್ಮನೆ ದಡ ಬಂಡೆ ಮೇಲೆ ಹರಿದಂಗೆ ಹೋಗುತ್ತೆ, ಅದು ಭೂಮಿ ಹಿಡಿಯಲ್ಲ. ಆದ್ರಿಂದ ನಾವು ಸಾವಯವ ಕೃಷಿ ಮಾಡ್ಕೋಬೇಕು. ಮಾಡಬೇಕು, ನಾವು ಒಳ್ಳೆ ಆಹಾರ ಬೆಳಿಬೇಕು, ತಿನ್ನಬೇಕು, ನಾವು ಆರೋಗ್ಯ ಇರಬೇಕು ಅಂದ್ರೆ ಸಾವಯವ ಕೃಷಿ ನಾವು ಮಾಡ್ಕೋಬೇಕು. ಈ ತರ ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡ್ಕೊಬಹುದು, ಕಾಂಪೋಸ್ಟ್ ಗೊಬ್ಬರ ಉತ್ಪಾದನೆ ಮಾಡ್ಕೊಬಹುದು, ಮತ್ತೆ ಹಸಿರೆಲೆ ಗೊಬ್ಬರ ಉತ್ಪಾದನೆ ಮಾಡ್ಕೊಂಡು ಭೂಮಿ ಕೊಡಬೇಕಾಗತ್ತೆ. ಆದ್ರೆ ರೈತರು ಇತ್ತೀಚೆಗೆ ಈ ಜಾನುವಾರುಗಳ ಸಾಕಾಣಿಕೆ ಕಡಿಮೆ ಮಾಡಿರೋದ್ರಿಂದ ಭೂಮಿಗೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಕೊಡೋದಿಲ್ಲ, ಎಲ್ಲ ರಾಸಾಯನಿಕ ಗೊಬ್ಬರ ಬಳಸ್ತಾರೆ, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡ್ತಾರೆ. ಅದರಿಂದಲೇ ಮತ್ತೆ ಇವತ್ತು ನಮ್ಮ ಬೆಳೆ ಎಲ್ಲ ರೋಗ ರುದ್ದಿನಿ ಬಂದು ಇವತ್ತು ಅಡಕೆ ಗಿಡ ಸುಳಿಯೊಳಗೆ ಹೋಗುತ್ತೆ, ಈ ತರ ಆಗುತ್ತೆ. ಇವತ್ತು ನಮ್ಮ ವಿಜ್ಞಾನಿಗಳು ಒಬ್ಬೊಬ್ಬರು ಫಾರಂಗೆ ಹೋಗ್ರಿ, ಯಾವ ವಿಜ್ಞಾನಿತಕ್ಕೆ ಹೋಗಿ ಸಾರ್ ನಮ್ಮ ಅಡಕೆ ಗಿಡ ಸುಳಿಯೊಣಗೆ ಐತೆ ಅಂದ್ರೆ ನೀವು ಸಾವಯವ ಗೊಬ್ಬರ ಹಾಕ್ರಪ್ಪ, ಬರೇ ರಾಸಾಯನಿಕ ಗೊಬ್ಬರ ಹಾಕಿದ್ರ ಮತ್ತೆ ನಾವು ಮಣ್ಣು ಹೊಡಿತೀವಿ ತೋಟಕ್ಕೆ, ನಾವು ಎಲ್ಲಿಂದ ಮಣ್ಣು ಹೊಡಿತೀವಿ ನಮ್ಮ ತೋಟದೊಳ ಮಣ್ಣು, ಆ ಮಣ್ಣು ಎರಡು ಚೆಕಪ್ ಕೊಟ್ಟು ಮಣ್ಣು ಹೊಡೆಸ್ರಿ ಅಂತಾರೆ. ನಮ್ಮ ರೈತರು ಅದನ್ನೆಲ್ಲ ಮಾಡಲ್ಲ, ಅವಾಗ ಏನ್ ಮಾಡ್ತಾರೆ, ಎಲ್ಲೋ ಅಂತ ಮಣ್ಣು ಸಿಕ್ಬಿಡುತ್ತೆ. ಅವರು ನಮ್ಮ ವಿಜ್ಞಾನಿಗಳು ಒಂದು ನಾಲ್ಕು ಬೆಟ್ಟು ಮಣ್ಣು ಹೊಡೀರಿ ತಳ್ಳಿಗಂದ್ರೆ ಅವ್ರು ಲೋಡ್ ಲೋಡೆ ಕೆಡವಿ ಉಡಿಸ್ತಾರೆ, ಆ ಮಣ್ಣಿಗೂ ಅದಕ್ಕೂ ಟಚ್ ಆಗಲ್ಲ, ಮೇಲ್ಗಡೆ ಮಣ್ಣು ಬೇರೆ ಇದಾಗಿರುತ್ತೆ, ಅದು ನೀರು ಬಿಟ್ಕೊಂಬಲ್ಲ, ಅವಾಗ ಗಿಡ ಸುಳಿನೂ ಬೀಳುತ್ತೆ, ಗಿಡನೂ ಒಣಗೋಗ ಪೊಸಿಷನ್ ಬರುತ್ತೆ, ತೇವಾಂಶ ನಿಂತ್ಕೊಂಬಲ್ಲ ಅಂತ ನಮ್ಮ ವಿಜ್ಞಾನಿಗಳು ನಮ್ಗೆಲ್ಲ ಸಾಕಷ್ಟು ಮಾಹಿತಿ ಕೊಡ್ತಿರ್ತಾರೆ. ಆ ಮಾಹಿತಿ ನಮ್ಮ ರೈತರು ಅಳವಡಿಸಬೇಕು. ನಾವೀಗ ಜಾನುವಾರುಗಳ ಸಾಕಾಣಿಕೆ ಮಾಡಕ್ ಆಗಲ್ಲ ಅಂದ್ರು ನಿಮ್ ತರ ಎರೆಹುಳು ಕುತೋಟಿ ಮಾಡ್ಕೊಂಡ್ಬಿಟ್ಟು ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡ್ಕೊಂಡು ಕೊಡಬಹುದು. ಇವತ್ತು ಒಂದ್ ಹಸ ಕಟ್ಕೊಂಡ್ರು ಸಾಕು ಸರ್, ಒಂದ್ ಹಸ ಇದ್ರೆ ನಾವು ನಾಲ್ಕು ಬಾಕ್ಸ್ ಗೊಬ್ಬರ ಮಾಡ್ತೀವಿ. ಇವತ್ತು ನಾವು ತಿಪ್ಪಿಗೆ ಹಾಕಿದ್ರೆ ವರ್ಷಗಟ್ಟಲೆ ತಿಪ್ಪೆ ಕಾಯ್ಬೇಕು, ನಾಲ್ಕು ಬಾಕ್ಸ್ ಎರೆಹುಳು ಗಟ್ಕ ಮಾಡ್ಕೊಂಡ್ಬಿಟ್ರೆ ಒಂದ್ ಹದಿನೈದು ಇದ್ದ ನಾಲ್ಕು ಅಡಿ ಇರುವ ಜೋಡಿ ಬಾಕ್ಸ್ ನಾಲ್ಕು ಬಾಕ್ಸ್ ಮಾಡ್ಕೊಂಡ್ರೆ ಸಾಕು, ಒಂದ್ ಹಸ ಇದ್ರೆ ಸಾಕು, ನಾಲ್ಕು ದಿನಕ್ಕೊಂದ್ಸರಿ ಅದ್ರ ಮೇಲೆ ಸಗಣಿ ಕದ್ರು ಹೇಗೆ, ನಾವು ವರ್ಷಕ್ಕೆ ಮೂರು ಬಾರಿ ತೆಗಿತೀವಿ, ಒಂದ್ ತೊಟ್ಟೆಯಲ್ಲಿ ಐದು ಟನ್ ಗೊಬ್ಬರ ಬರ್ತದೆ. ಒಂದ್ಸರಿ ಎರೆಹುಳು ಬಿಟ್ರೆ ತೊಟ್ಟೆಯಲ್ಲಿ ಎಷ್ಟು ದಿವಸ ಗೊಬ್ಬರ ಆಗುತ್ತೆ? ಅದು ನಾವು ಎಲ್ಲ ಅರ್ಧಡಿ ಅರ್ಧಡಿ ಪೀಸ್ ಮಾಡಿ ಹಾಕಿದ್ರೆ ಮೂರುವರೆ ತಿಂಗಳಿಂದ ನಾಲ್ಕು ತಿಂಗಳು ಬೇಕಾಗುತ್ತೆ. ನಾವು ಈ ಕಟಾರ್ ಮಿಷನ್ ಬರ್ತಾವಲ್ಲ ಪುಡಿ ಮಾಡವು, ಆ ಪುಡಿ ಮಾಡೋ ಮಿಷನ್ ಹಾಕಿದ್ರೆ ನಾವು ಎರಡು ಎರಡೂವರೆ ತಿಂಗಳು ಮೂರು ತಿಂಗಳಿಗೆ ನಾವು ಗೊಬ್ಬರ ತೆಗಿಬಹುದು. ನಾವು ಉದ್ದ ಉದ್ದ ಹಾಕಿದ್ರೆ ಬೇಗ ಆಗಲ್ಲ, ನಾವು ನಾಲ್ಕು ತಿಂಗಳವರೆಗೂ ಕಾಯ್ತೀವಿ. ಆದ್ರೂ ಅದು ಗೊಬ್ಬರ ಸೀದ ಟೀ ಪುಡಿ ತರ ಇರುತ್ತೆ, ನಾವು ಅದನ್ನ ಜಲ್ದಿ ಜಲ್ದಿ ಏನಾಕಲ್ಲ. ಇವತ್ತು ಒಂದು ನೂರ ಐವತ್ತು ಇನ್ನೂರು ಚೀಲ ಗೊಬ್ಬರ ಒಂದು ರಾಶಿಗೆ ಹಾಕಿದ್ವಿ ತೆಗೆದು ಕಡೆಗೆ, ಅದನ್ನ ನೋಡ್ರಿ ಟೀ ಪುಡಿ ತರ ಇರುತ್ತೆ, ಅದಕ್ಕೆ ನಾವು ಜಲ್ದಿನೇ ಹಾಕಿಲ್ಲ, ಅದಕ್ಕೆ ಒಂದು ಕಡ್ಡಿ ಕಸ ಇರಲ್ಲ, ಹಂಗೆ ಅದು ತಿಂದು ನಮಗೆ ಗೊಬ್ಬರ ಮಾಡ್ಕೊಡ್ತೀವಿ. ಒಂದ್ ವರ್ಷಕ್ಕೆ ಎಷ್ಟು ಎರೆಹುಳು ಮಾರಾಟ ಮಾಡ್ತೀರಾ, ಎಷ್ಟು ಗೊಬ್ಬರ ಮಾರಾಟ ಮಾಡ್ತೀರಾ? ಸರ್ ನಾವು ಎರೆಹುಳನೇ ಒಂದ್ ಸಾವಿರ ಕೆಜಿ ಹೋಗಿರುತ್ತೆ, ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ. ಸಾಮಾನ್ಯ ಗೊಬ್ಬರ ಅಂದ್ರೆ ಒಂದ್ ನಾಲ್ಕು ಲಕ್ಷ ಮೂರು ಮೂರುವರೆ ಲಕ್ಷ ರೂಪಾಯಿ ಗೊಬ್ಬರ ಹೋಗುತ್ತೆ, ಗೊಬ್ಬರ ಮಾಡ್ತೀವಿ ಹೋಗ್ತೈತೆ ನಮ್ತಾಗೆ. ನಮ್ಗೇನು ಈಗ ಗೊಬ್ಬರ ಮಾರೋದ್ರಿಂದ ಆದಾಯ ಬರಲ್ಲ, ಹುಳಿನಿಂದಲೇ ಆದಾಯ ಬರುತ್ತೆ. ಒಂದ್ ಕೆಜಿ ಹುಳ ಕೊಡ್ಬೇಕಂದ್ರೆ ನಾವು ನಾನ್ನೂರು ರೂಪಾಯಿ ಬರ್ತದೆ, ನಾವು ನಾಲ್ಕು ಚೀಲ ಗೊಬ್ಬರ ಕೊಡ್ಬೇಕಾಗುತ್ತೆ, ನಾಲ್ಕು ಚೀಲ ಗೊಬ್ಬರ ಕೊಟ್ರೆ ನಾನ್ನೂರು ರೂಪಾಯಿ ಹಂಗೆ. ಒಂದ್ ಚೀಲ ಗೊಬ್ಬರ ಎಷ್ಟು ಕೆಜಿ ಇರುತ್ತೆ ಸರ್? ಹನ್ನೆರಡು ರೂಪಾಯಿ ಕೆಜಿ, ಐವತ್ ಕೆಜಿ ಕೊಟ್ರೆ ಆರ್ನೂರು ರೂಪಾಯಿ, ಕ್ವಿಂಟಲ್ ಆದ್ರೆ ಸಾವಿರದ ಇನ್ನೂರು ರೂಪಾಯಿ, ಟನ್ ಆದ್ರೆ ಹನ್ನೆರಡು ಸಾವಿರ ರೂಪಾಯಿ. ಈ ಎರೆಹುಳು ಸಾಕಾಣಿಕೆ ಮಾಡೋದ್ರಿಂದ ಇಷ್ಟೊಂದು ಆದಾಯ ಐತಲ್ಲ, ನಿಮ್ಮನ್ನ ನೋಡ್ಕೊಂಡು ನಿಮ್ಮ ಊರಲ್ಲಿ ಯಾರಾದ್ರೂ ಸುತ್ತಮುತ್ತ ಮಾಡಿದಾರ? ಮಾಡಿಲ್ಲ ಸರ್, ಅಲ್ಲಿ ಮಲ್ಲಪ್ಪನಹಳ್ಳಿಗೆ ನಾನೇ ಹೋಗಿ ಅವರಿಗೆ ಸಾಕಷ್ಟು ಸಾರಿ ತರಬೇತಿ ಕೊಟ್ಟು ಮಾಡಿಸಿದ್ದೆ, ಅವರು ಒಂದ್ ಎರಡು ಸಾರಿ ತಗೊಂಡ್ರು, ಮತ್ತೆ ಅದ್ ನೋಟು ಜೋಡಿಸಿ ಮಾಡಕ್ಕಾಗಲ್ಲ ಕೈ ಬಿಟ್ಬಿಟ್ರು. ಬೀರನಹಳ್ಳಿ ತಕ್ಕ ಹೋಗಿ ಮೂರ್ನಾಲ್ಕು ಸಾರಿ ಗೊಬ್ಬರ ತೆಗೆಯುವವರೆಗೆ ಒಂದ್ ಐದಾರು ಸಾರಿ ಹೋಗಿ ಅವರಿಗೆಲ್ಲ ತೋರಿಸ್ಕೊಟ್ಟು ಬಂದೆ, ಅವರು ಒಂದ್ ಎರಡು ಸಾರಿ ತಕ್ಕಂಡ್ರು, ಅವರು ಕೈ ಬಿಟ್ರು. ಯಾಕೆ ಕೈ ಬಿಡ್ತಾರೆ? ಬಹಳ ಕಷ್ಟ ಇರುತ್ತ? ಕಷ್ಟ ಇರಲ್ಲ, ಅದು ಸಗಣಿ ತೆಗೆದು ಅದ್ರ ಕದಿರಿ ಒಯ್ಯೋದೇ ಕಷ್ಟ ಆಗಿರುತ್ತೆ. ಆ ತೋಟದಾಗೆ ಮಾಡಿರ್ತಾರೆ, ತೋಟದಾಗೆ ಮನೆ ಇರ್ತವೆ, ಅಲ್ಲೇ ಅಡಕೆ ಗರಿ ಅಡಕೆ ಪಟ್ಟೆ ಬಾಳೆಕದು ಬೇಕಾದಟ್ಟು ಇರುತ್ತೆ, ಅದಕ್ಕೆ ಬೆಂಕಿ ಇಕ್ತಾರೆ ಹೊರತು ಆ ತೊಟ್ಟಿ ಒಳಗೆ ತಂದು ಹಾಕಬಹುದು. ಸಾಕಷ್ಟು ರೈತರು ಈ ಮೆಕ್ಕೆಜೋಳದಂಟು ಈ ತೊಗರಿ ಕಡ್ಡಿ ಬೆಂಕಿ ಇಡ್ತಾರೆ, ಬದನೆಕಡ್ಡಿ ಮೆಣಸೆ ಕಡ್ಡಿ ನೀನು ಏನೇನು ಬಿಸಾಕದೆ ಬೇಕಿಲ್ಲ, ಮುಳ್ಳ ಗಿಡ ನಮ್ಗೆ ಯಾವ ವಸ್ತು ಸಿಕ್ಕಿರೋ ನಾವು ಹಾಕ್ಬಹುದು. ಈ ಬೇಲಿ ಮೇಲೆ ಬೇಕಾದಷ್ಟು ಬಳ್ಳಿ ಹರಿದಿರುತ್ತೆ, ಆ ಬಳ್ಳಿನೆಲ್ಲ ತಗೊಂಡೋಗಿ ಹಾಕ್ಬಹುದು ನಾವು. ಹೌದು, ನೀ ಯಾವುದೇ ವಸ್ತು ಹಾಕಿರೋ ಮುಳ್ಳಿಲ್ಲದ ಗಿಡ ನೀವ್ ಏನೇನು ಹಾಕ್ರಿ, ದೇವರ ಸೊಪ್ಪು ಒಂದು ಹಾಕ್ಬೇಡ್ರಿ ಅಂತ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ. ಅದ್ ಯಾಕೆಂದ್ರೆ ನಮ್ ಕಾಂಗ್ರೆಸ್ಗಿನ್ನ ವಿಷಯನಲ್ಲ ಬೇವಿನ ಸೊಪ್ಪು, ಕಾಂಗ್ರೆಸ್ ಕೆಟ್ಟ ವಿಷ, ಕಾಂಗ್ರೆಸ್ ಹಾಕಿರೋ ಹುಳ ಉತ್ಪತ್ತಿ ಜಾಸ್ತಿ ಆಗುತ್ತೆ, ಅಷ್ಟು ಮಟ್ಟಿಗೆ ಗೊಬ್ಬರನು ಅಷ್ಟು ಚೆನ್ನಾಗ್ ಬರುತ್ತೆ. ಈ ಬೇವಿನ ಸೊಪ್ಪು ಯಾಕೆ ಹಾಕ್ಬೇಡ್ರಿ ಅಂದ್ರೆ ಬೇವಿನ ಮರ ಕಡ್ದು ಹಾಳು ಮಾಡ್ತಾರೆ ಅಂತೇಳಿ ಬೇವಿನ ಸೊಪ್ಪು ಹಾಕ್ಬೇಡ್ರಿ ಅಂತ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ. ಅದನ್ನ ಬಿಟ್ರೆ ಹಾಕಿ ಬೇವಿನ ಸೊಪ್ಪು ಹಾಕಿದ್ರು ಏನು ಹೋಗಲ್ಲ, ತೊಂದರೆ ಆಗಲ್ಲ, ಹಾಕ್ಬಹುದೆಲ್ಲ. ಒಟ್ಟಾರೆಯಾಗಿ ನಿಮ್ಗೆ ಈ ಎರೆಹುಳು ಸಾಕಾಣಿಕೆ ಮಾಡೋದ್ರಿಂದ ಸಾಕಷ್ಟು ಗೊಬ್ಬರ ಸಿಗುತ್ತೆ, ಸಾಕಷ್ಟು ಆದಾಯ ಬರುತ್ತೆ. ನಾವು ಬೇಕಾದಷ್ಟು ಸಾಲ ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ಮನೆಯವ್ರನ್ನ ಎಲೆಕ್ಷನ್ ನಾಲ್ಕು ಎಲೆಕ್ಷನ್ ಮಾಡಿದ್ವಿ, ಅಧ್ಯಕ್ಷರಾದ್ವಿ, ಮೆಂಬರ್ ಆದ್ವಿ, ಅದಕ್ಕೆಲ್ಲ ಸಾಲ ಮಾಡ್ಕೊಂಡಿದ್ವಿ. ಇವತ್ತೇನು ಮಾಡಿ ಎಲ್ಲ ಸಾಲ ತೀರಿಸ್ಬಿಟ್ಟು ಒಬ್ಬರ್ದಾಗ 10 ರೂಪಾಯಿ ಕೊಡಪ್ಪ ಅಂಬಂಗಿಲ್ಲ, ಹಂಗದಿವಿ ನಾವೇ ಇನ್ನೊಬ್ರಿಗೆ ಕೊಡಂಗದಿವಿ. ಇದರಿಂದ ಆದಾಯ ಬರೋದ್ರಿಂದ ಇದಕ್ಕೆ ಬಂಡವಾಳ ಹಾಕಲ್ಲ, ಯಾವುದೇ ಕೂಲರ್ ನಿಕ್ಕಲ್ಲ, ಒಂದು ಗಾಡಿಯಾಗ ಏರ್ಸಲ್ಲ, ನಾವೇ ತಲೆ ಮೇಲೆ ಹೊತ್ಕೊಂಡ್ಬಂದು ಎಕ್ಕೆ ಸೊಪ್ಪು ಒಂದು ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಇರಲಿ ತಲೆ ಮೇಲೆ ಇಟ್ಕೊಂಡು ದನ ಹೊಡ್ಕೊಂಡು ಹೋಗ್ತೀವಿ ಬೆಳಿಗ್ಗೆ ಮೇಸಕ್ಕೆ. ಅಲ್ಲೆಲ್ಲ ಎಕ್ಕೆ ಗಿಡ ಇರುತ್ತೆ, ಅದನ್ನೆಲ್ಲ ಕಡ್ದು ಹೊರೆ ಕಟ್ಟಿಕ್ಕೆ ಬಂದ್ಬಿಡ್ತೀವಿ. ಬಂದು ದನ ಮನೆ ಕಟ್ಟಕ್ಕೆ ಊಟ ಮಾಡಿ ಹೋಗ್ಬಿಟ್ಟು ಅದನ್ನ ಹೊತ್ತಾಕೊಂಡ್ಬಿಡ್ತೀವಿ. ಮತ್ತೆ ಬೆಳಿಗ್ಗೆ ನಮ್ಗೆ ಯಾವ ಟೈಮ್ ಆಗುತ್ತೋ ಕಟ್ ಮಾಡಿ ತೊಟ್ಟಿ ಒಳಗೆ ತುಂಬ್ಕೊಂಬ್ತೀವಿ. ನಾವು ಕೂಲರ್ ನೀಡಲ್ಲ, 1 ರೂಪಾಯಿ ಆದಾಯ ಹಾಕಲ್ಲ. ಇದು ಆದಾಯ ಇಲ್ದಲೆ ಬರೋಂತ ಆದಾಯ ಇದು, ಖರ್ಚು ಹಾಕ್ದಲೆ. ಒಂದು ಕುರಿಮರಿ ಸಾಕ್ತೀವನ್ರಿ, ಕುರಿಮರಿ ಒಂದು ಸತ್ತು ಹೋತು ಅಂದ್ರೆ ನಮ್ಗೆ ಅದರ ಬರ ಲಾಭ ಎಲ್ಲ ಹೊರಟೋಗುತ್ತೆ. ಅದಕ್ಕೆ ಸೆಡೆ ಸೊಪ್ಪು ಬೇಕು, ಕಡಲೆ ಬಳ್ಳಿ ಬೇಕು, ಮೆಕ್ಕೆಜೋಳ ಬೇಕು, ಎಲ್ಲ ಬಂಡವಾಳ ಹಾಕ್ಬೇಕು. ಅದು ಅಷ್ಟೊಂದು ಬಂಡವಾಳ ಹಾಕಿ ಮೇಯಿಸಿದ್ರು ನಮ್ಗೆ ಅದರಲ್ಲಿ ಏನು ಅಷ್ಟೊಂದು ಆದಾಯ ಬರಲ್ಲ. ಒಂದು ಮರಿ ಹೋತಂದ್ರೆ ಅಲ್ಲೇ ಬರ ಲಾಭ ಇಷ್ಟು ಅಲ್ಲೇ ಹೋಗಿರುತ್ತೆ. ಇದು ಬಂಡವಾಳ ಹಾಕ್ತಲ್ಲ, ಬಂಡವಾಳ ತೆಗಿತೀವಿ, ಯಾಕೆ ಮಾಡಬಾರ್ದು ನಮ್ಮ ರೈತರು ಮಾಡಬೇಕು, ಏನು ಸಾಧ್ಯ ವಹಿಸ್ಬೇಕು. ಇದಕ್ಕೆ ಏನು ಮೈ ನೋವು ಹೆಂಗಿಲ್ಲ ಕೈ ನಂಗಿಲ್ಲ, ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ಅದಕ್ಕೆ ಏನು ಬೇಕೋ ಅದೆಲ್ಲ ಮಾಡಿಬಿಟ್ಟು ಹೋಗ್ಬಿಟ್ರೆ ನಮ್ಮ ಕೆಲಸ ಎಲ್ಲೇ ನಾವು ಮಾಡ್ಕೊಂಬಿಡ್ರಿ. ಸಾಯಂಕಾಲ ತಕ್ಕ ನಾವು ಮಾಡ್ಕೆ ಕೂಲಿ ಹೋಗು ಮಾಡಿ, ಏನು ತೊಂದರೆ ಇಲ್ಲ, ಇನ್ನು ಮಾಡಬಹುದು. ನಮ್ಮ ರೈತರು ಇನ್ನು ಮಾಡಕ್ ಮುಂದಕ್ಕೆ ಬಂದ್ರೆ ಬಹಳ ಚೆನ್ನಾಗಿ ಉದ್ಧಾರ ಆಗ್ತಾರೆ. ನಮ್ಮ ಜಮೀನಿನಲ್ಲಿ ಒಳ್ಳೆ ಆಹಾರ ಬೆಳ್ಕೋಬಹುದು, ಹೊಲಕ್ಕಾಕಿ ನಮ್ಮ ಹೊಲ ಫಲವತ್ತೆ ಮಾಡ್ಕೋಬಹುದು, ಇವೆಲ್ಲ ಮಾಡಬಹುದು. ಈಗ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮತ್ತೆ ಕೃಷಿ ಮೇಳಗಳಲ್ಲಿ ರೈತರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಲ್ಲೆಲ್ಲ ಸಂಪನ್ಮೂಲವಾಗಿ ವ್ಯಕ್ತಿಯಾಗಿ ಹೋಗ್ತಿರಲ್ಲ, ಅಲ್ಲಿ ಒಂದು ಅರಿವು ಮೂಡಿಸಂತ ರೈತರಿಗೆ ಕಾರ್ಯಕ್ರಮದಲ್ಲೆಲ್ಲ ಸಾಕಷ್ಟು ಮಾಹಿತಿ ತಿಳಿಸ್ಕೊಡ್ತೀರ. ಈ ತರ ನಿಮ್ಮ ಒಂದು ಮಾಹಿತಿನ ಪಡ್ಕೊಂಡು ಸಾಕಷ್ಟು ಏನಾದ್ರು ಬದಲಾಗಿದಾರ? ಎರವಳು ಮೊದ್ಲೆಲ್ಲ ಬದ್ಲಾಗರು. ನಾನು ಒಂದ್ಸರಿ ಬಬ್ಬುರ್ಪರ ಕೃಷಿ ಮೇಳದಲ್ಲಿ ಮಾತಾಡಿದೆ, ನಮ್ಮ ಶರಣಪ್ಪ ಅಂತ ಹೇಳ್ಬಿಟ್ಟು ಕೈ ಹಿಡ್ದು ಎಳ್ಕೊಂಡು ಹೋಗ್ಬಿಟ್ರು ನನಗೆ. ನಾನು ಏರಿಕೆ ಮೇಲೆ ಎಂದು ಮಾತಾಡಿದೆನಲ್ಲ, ಬೇಡ ಸರ್ ಇಂದ ನಾನು ಎಂದು ಮಾತಾಡಿಲ್ಲ. ಅಲ್ಲಿ ಹೋಗಿ ನಾನು ಧೈರ್ಯವಾಗಿ ಮಾತಾಡಿದೆ, ನಾನೆಲ್ಲ ಮಾತಾಡಿದ್ದು ಕೇಳಿಕೊಂಡು ಒಂದು 10 ಹಳ್ಳಿಯರು ರೈತರು ಮನೆ ಮುಂದೆ ಹುಡುಕಿ ಬಂದಿದ್ರು. ಇವರು ಸಾವಯವ ಕೃಷಿ ರೈತರು, ಎರೆಹುಳು ಗೊಬ್ಬರ ಮಾಡ್ತಾರೆ ಅಂತ ಹುಡುಕಿ ಬಂದು ನಂತ ಎರೆಹುಳು ಗೊಬ್ಬರನ ತಗೊಂಡ್ರು. ಮತ್ತೆ ಅವ್ರೂರಿಗೆ ಕರ್ಕೊಂಡೋಗಿ ಯಾವ ಥರ ಮಾಡಬೇಕು ಅಂತ ಅವ್ರೂ ಮಾಹಿತಿ ತಗೊಂಡ್ರು. ಇಂಥವಕ್ಕೆಲ್ಲ ಬಂದು ಯಾರೇ ರೈತರು ಬಂದ್ರು ಹೋಗಿ ಮಾಹಿತಿ ಕೊಡ್ತೀವಿ. ಅಲ್ಲಿ ಆ ರೈತರಿಂದ ಅಲ್ಲಿಗೆ ಹೋಗಿ ಬಂದ್ರು ನಾವು ಏನಕ್ಕೆ ಅವ್ರನ್ನ ದುಡ್ಡು ಕೇಳಲ್ಲ, ನಾವು ಕರ್ಕೊಂಡೋಗಿ ಕರ್ಕೊಂಬಂದು ಊರಕ್ಕೆ ಬಿಟ್ರೆ ಸಾಕು, ಅಷ್ಟೇ. ಬೈಕ್ನ ಕರ್ಕೊಂಡೋಗಿ ಕರ್ಕೊಂಬಂದ್ಬಿಡ್ರಿ ಅಂತ ಹೇಳ್ತೀವಿ. ಅಷ್ಟು ಬಿಟ್ಟರೆ ನಾನು ಯಾರ ಹತ್ರ ದುಡ್ಡು ಪಡಿಸ್ಕೊಳ್ಳಲ್ಲ, ಮಾಹಿತಿ ತಿಳಿಸ್ಕೊಡ್ತೀನಿ ಸಾಕಷ್ಟು. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕಾಗಿರ್ಬೋದು, ಎರೆಹುಳು ಸಾಕಾಣಿಕೆ, ಎರೆಹುಳು ಮಾರಾಟ, ಇದೆಲ್ಲ ನಿಮ್ಗೆ ಸಂತೋಷ ನೆಮ್ಮದಿ ತಂದ್ಕೊಟ್ಟಾಯ್ತಾ? ಸಂತೋಷ ತಂದೈತೆ ಸರ್, ಸಂತೋಷ ತಂದೈತೆ. ಯಾಕೆಂದ್ರೆ ಎಲ್ಲೇ ಈಗ ನಾನು ಮಾಡಿ ಮನೆ ಕುಕ್ಕೊಂಡು ಯಾರು ಬರ್ತಿದ್ರೆ ಸಂತೋಷ ಇರ್ತಿರಲಿಲ್ಲ. ಇವತ್ತು ಯಾವ ಇಲಾಖೆಗೆ ಹೋಗ್ರಿ, ಇಡೀ ಕರ್ನಾಟಕದಾಗ ಬೆಂಗಳೂರಿಗೆ ಹೋದ್ರೆ ನಮ್ಮ ಹೆಸರೈತೆ. ನೀನು ಹಾಸನ ಹೋಗ್ರಿ, ಕೊಪ್ಪಳ ಹೋಗ್ರಿ, ದಾವಣಗೆರೆ, ನೀನು ಎಲ್ಲೇ ಹೋದ್ರೆ ನಮ್ಮ ಫೋನ್ ನಂಬರ್ ಅಡ್ರೆಸ್ ಐತೆ. ಅಲ್ಲಿಗೆ ಹೋಗಿ ಎರೆಹುಳ ಬೇಕು, ಎರೆಹುಳ ಗೊಬ್ಬರ ಬೇಕು ಅಂದರೆ ಅವರೇ ಅಡ್ರೆಸ್ ಕೊಟ್ಟು ಫೋನ್ ನಂಬರ್ ಕೊಟ್ಟು ಕಳಿಸ್ಕೊಡ್ತಾರೆ. ಅದರಿಂದ ನಮಗೆ ಸಂತೋಷವಾಗೇ ಇದೀವಿ. ನಾನು ಮಾಡಿ ಇಕ್ಕೊಂಡು ಇಲ್ಲಿ ಮನೆ ಮುಂದಿಕ್ಕೆ ಕುಕ್ಕೊಂಡು ಅದನ್ನ ಯಾರು ಕುಂಟ್ಕೊಂಬಿಲ್ಲ ಅಂದರೆ ನಮಗೆ ಸಂತೋಷ ಇರ್ತಿರಲಿಲ್ಲ. ಹೌದು, ಈಗ ವಯಸ್ಸಾಯ್ತು ನಿಮಗೆ, ಎಲ್ಲ ತ್ಯಾಜ್ಯಗಳೆಲ್ಲ ತಂದು ತೊಟ್ಟಿಗೆಲ್ಲ ತುಂಬಬೇಕಾಗುತ್ತೆ, ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ, ನಿಮಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ? ಸರ್, ನಮ್ಮ ಮನೆಗೆ ನಮ್ಮ ಮನೆಯವರು ಇದ್ದಾರೆ, ನನ್ನ ಮಗ ಅದನ್ನು ಒಬ್ಬನೇ ಮಗ ನಾಗೇಶ್ ಅಂತ, ನಮ್ಮ ಮನೆಯವ್ರ ತಿಪ್ಪಮ್ಮ ಅಂತ, ನಮ್ಮ ಸೊಸೆ ಐತೆ. ಸೊಸೆ ಏನಂತ ಏನಿದೆ ಹೇಳಲ್ಲ. ನಮ್ಮ ಮಗನೂ ಮಾಡ್ತಾನೆ, ನಮ್ಮ ಮನೆಯವರು ಮಾಡ್ತಾರೆ. ನಾವು ಇಲ್ದಿದ್ರೆ ಅವ್ರು ಏನು ಮಾಡ್ತಾರೆ, ಆ ತೊಟ್ಟಿಗೆ ಸಗಣಿ ಕದ್ರೆ ಒಯ್ತಾರೆ, ತೇವಾಂಶ ಇಲ್ಲದ್ರೆ ನೀರು ಹಾಕ್ತಾರೆ, ಅಷ್ಟು ಮಾಡ್ತಾರೆ ಅವರು. ಈ ನಮ್ಮ ಮಗ ಅದನ್ನು ಬೈಕ್ನಾಗೆ ಎಲ್ಲ ಸೊಪ್ಪುಗಳೆಲ್ಲ ಕಟ್ಕೊಂಡು ಕೈ ಇಕ್ಕಿಬಿಟ್ರೆ ಬೈಕ್ನ ತಂದು ಹಾಕ್ತಾನೆ, ಅದನ್ನೆಲ್ಲ ಕಟ್ ಮಾಡಿ ನಾವು ಹಾಕ್ತೀವಿ. ನಮ್ಮ ಮಗು ಆಸಕ್ತಿ ಐತೆ ಇರೋದು. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ನಮ್ಮ ಫೋನ್ ನಂಬರ್ ಫೋನ್ ನಂಬರ್ ಹೇಳ್ರಿ, 9964692172. ಫೋನ್ ನಂಬರ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಏನ್ ಬೇಕಾದ್ರೂ ಮಾಹಿತಿ, ಆ ಮಾಹಿತಿ ಫೋನ್ ಬೇಕಾದ್ರೂ ಕೊಡ್ತೀವಿ. ಫೋನ್ ಕೇಳಲಿಲ್ಲ ಅಂದ್ರೆ ಅವ್ರು ಬಂದು ಕರ್ಕೊಂಡು ಹೋದ್ರು ನಾವು ಹೋಗಿ ಅಲ್ಲೇ ಮಾಹಿತಿ ಕೊಡ್ತಾರೆ. ನೇರವಾಗಿ ಬಂದ್ರೆ ನಾವು ಮಾಹಿತಿ ಕೊಡ್ತೀವಿ, ನೋಡಬಹುದು. ನಿಮ್ ತೊಟ್ಟಿ ನೋಡಬಹುದು, ಆ ತೊಟ್ಟಿ ಮುಂದೆ ನಿಂತ್ಕೊಂಡು ಈಗಪ್ಪ ಈ ತರ ಹಾಕ್ರಿ, ಈ ತರ ಹಾಕ್ರಿ ಅಂತ ನಾವು ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಕಳಿಸ್ತೀವಿ. ಈಗ ನಾವು ತೊಟ್ಟಿಗೆಲ್ಲ ತುಂಬಿಡ್ತೀವಿ, ತುಂಬಿ ಹುಳ ಬಿಟ್ಟು ಬಿಡ್ತೀವಿ ಅಂದ್ರೆ ಅದು ಸಾಧ್ಯವಾಗಲ್ಲ. ಅದಕ್ಕೆಲ್ಲ ನೀರು ಹಾಕ್ಬೇಕು, ಸಗಣಿ ಕದ್ರೆ ಒಯ್ಯಬೇಕು, ಅದೆಲ್ಲ ಮೆತ್ತಗಾಗಿರ್ಬೇಕು. ಅದು ತೊಟ್ಟಿ ಕೈ ಇಟ್ಟರೆ ಈಟಾಗೈತಿ ಇಲ್ಲ ಅಂತ ನೋಡ್ಬೇಕು. ಅವಾಗ ಅದು ತೊಟ್ಟಿ ಈಟ್ ಆಗೈತೆ ಅಂದ್ರೆ ಒಂದ್ ಸಾರಿ ತಿರುವಾಕ್ಬೇಕು, ಕೆಳಗಳ ಮೇಲಕ್ಕೆ ಮೇಗಳು ಕೆಳಕ್ ಹೋಗಂಗೆ. ಅವಾಗ ನಾವು ಹುಳ ಬಿಡ್ಬೇಕು. ಆ ಹುಳ ಬಿಟ್ಟ ಮೇಲೆ ನಾವು ತೇವಾಂಶ ಕಾಪಾಡ್ಕೋಬೇಕು. ಒಣಗಿಸಿದ್ರೆ ಹುಳ ಬದುಕಲ್ಲ, ನಮ್ ಗೊಬ್ಬರ ಆಗಲ್ಲ. ನಾವು ಹುಳ ಬಿಟ್ಟ ಮೇಲೆ ಅದು ಈಟ್ ಆಗಲ್ಲ. ತೊಟ್ಟಿ ಹುಳ ಅರ್ಧಾಡ್ಕೊಂಡು ಮೇಯ್ತಿರುತ್ತೆ, ಅದು ತಳಭಾಗದಂಗೆ ನಾವು ಮೆತ್ತಗಿರುತ್ತೆ. ಫಸ್ಟ್ ಹಾಕಿದ್ದು ಆ ತಳಭಾಗದಂಗಿಂದ ಮೇದ್ಕೊಂಡ್ಬಿಡ್ತೈತೆ ಹುಳ. ನಾವು ಮೇದ್ಕೊಂಬಂದಂಗೆಲ್ಲ ಮೇಲ್ಗಂದ್ರ ನಾವು ಮೇಲ್ಗಡೆ ಪದ್ರು ಹಾಕ್ಯಂತ ನಮ್ಗೆ ಏನೇನು ವಸ್ತು ಸಿಗುತ್ತೋ ಅದನ್ನೆಲ್ಲ ಹಾಕ್ತೀವಿ. ಮೇಲ್ಗಡೆ ನೀರು ಹಾಕ್ತೀವಿ, ಸಗಣಿ ಕದ್ರು ಐತಿ. ನಾವು 4 ತಿಂಗಳವರೆಗೂ ಮೇಲ್ಗಡೆ ನಾವು ಹಾಕ್ಯಂತ ಹೋಗ್ಬೇಕು, ತಳಭಾಗದಿಂದ ಮೇದ್ಕೊಂತ ಗೊಬ್ಬರ ಆಗ್ತಾ ಇರುತ್ತೆ. ಆಮೇಲೆ ಮೇಲ್ಗಡೆ ಪದರು ತೆಗೆದ್ಬಿಟ್ಟು ಪಕ್ಕದ ತೋಟಕ್ಕೆ ಹಾಕೊಂಡು ಈ ಗೊಬ್ಬರ ನಾವು ಉಪಯೋಗಿಸಬಹುದು ತಕೊಂಡು. ಆಮೇಲೆ ಅದರಲ್ಲಿ ಹುಳ ಇರುತ್ತೆ, ಆ ಹುಳ ನಾವು ಹೋಲ್ ಬಿಟ್ಟಿರ್ತೀವಿ ಮಧ್ಯ ಗೋಡೆಯಲ್ಲಿ. ಆ ಹೋಲ್ಗುಂಟ ಆ ಕಡೆ ಹೋಗೋದು ಹೋಗಿರುತ್ತೆ, ಮತ್ತೆ ಒಂದು ಕಾಲು ಭಾಗ ಇರುತ್ತೆ. ಮೇಲ್ಗಡೆ ತಳ್ಳ ಸಗಣಿ ಆಡ್ಬಿಟ್ಟು ಮೇಲ್ಗಡೆ ನೀರು ಹಾಕ್ಬಿಟ್ರೆ ಒಂದ್ 3-4 ದಿನಕ್ಕೆ ಆ ಸಗಣಿಗೆ ವಾಸನೆಗೆ ಎಲ್ಲ ಹುಳ ತಳಭಾಗದಾಗಿದ್ದಲ್ಲ ಮೇಲ್ಕ್ ಬರುತ್ತೆ. ಒಳಗೆ ತಿಂಬಕ್ಕಿಲ್ದಂಗೆ ಆಗ್ತದಂಗೆ ಅದು ಕುಡಿಕೊಂಡ್ಬಿಡ್ತದೆ. ಆ ಮೇಗಳು ಒಂದು ಪದರ ತೆಗೆದು ಪಕ್ಕ ತೋಟಕ್ಕೆ ಹಾಕೊಂಡು ಈ ಗೊಬ್ಬರ ಎತ್ತಿ ಹಾಕೊಂಡ್ಬಿಡ್ಬೋದು ನಾವು. ರೈತ ಬಾಂಧವರೇ, ಹಿರಿಯೂರು ತಾಲೂಕು ಗುಳಗಂಡನಹಳ್ಳಿಯ ಪ್ರಗತಿಪರ ಕೃಷಿಕರಾದ ನಾಗರಾಜ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9964644912. ಬಹಳ ಸಂತೋಷ ನಾಗರಾಜ್ ಅವರ, ಇದುವರೆಗೂ ನಿಮ್ಮ ಎರೆಹುಳು ಸಾಕಾಣಿಕೆ ಮತ್ತು ಎರೆಹುಳು ಗೊಬ್ಬರ ಉತ್ಪಾದನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರು ತಿಳಿಸಿಕೊಟ್ರೆ. ಇದೇ ರೀತಿ ಕೃಷಿಯಲ್ಲಿ ಹೆಚ್ಚಿನ ಯಶಸ್ಸಿಗೆ ನಮ್ಮ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಎರೆಹುಳು ಗೊಬ್ಬರ ಉತ್ಪಾದನೆ ಹಾಗೂ ಮಾರಾಟದಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಗೊಳಗೊಂಡನಹಳ್ಳಿಯ ಕೃಷಿಕ ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಚಿತ್ರದುರ್ಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೇನೆ ಹಾಗೂ ಪ್ರಜಾ ಕಲ್ಯಾಣ ಸಮಿತಿ ಚಿತ್ರದುರ್ಗ ಇವರ ವತಿಯಿಂದ ಗಾನ ಸಂಗಮ ಸೀಸನ್ 2 ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆ ನಮ್ಮ ಚಿತ್ರದುರ್ಗದಲ್ಲಿ ಇದೇ ಜನವರಿ 24-25ರಂದು ವಾಲ್ಮೀಕಿ ಭವನದಲ್ಲಿ. ಸಂಗೀತಾಸಕ್ತರು ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದ್ಧೂರಿ ವೇದಿಕೆಯ ಮಹಾಸ್ಪರ್ಧೆಯಲ್ಲಿ ಬಹುಮಾನ ಗೆಲ್ಲಿ. ಆಯ್ಕೆಯಾದ ಅತ್ಯುತ್ತಮ ಗಾಯಕರಿಗೆ ನಮ್ಮ ಆಲ್ಬಂನಲ್ಲಿ ಹಾಡುವ ಅವಕಾಶ. ಸ್ಪರ್ಧೆ ಕುರಿತು ಮಾಹಿತಿಗಾಗಿ ನೋಂದಣಿಗಾಗಿ ಸಂಪರ್ಕಿಸಿ 8-8-6-15-16-13-8. ಅಂದೇ ಸಂಗೊಳ್ಳಿ ರಾಯಣ್ಣ ಧ್ವನಿ ಸುರುಳಿ ಜನಾರ್ಪಣೆ. ಈಗ ಕೇಳಿ ರೈತರಿಗೆ ಸಲಹೆ. ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು HG ಸಣ್ಣ ತಿಮ್ಮಪ್ಪ. ಕೃಷಿ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಮುಖ್ಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ದಿನ ನಾವು ಸಸ್ಯಗಳ ಬೆಳವಣಿಗೆಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ಪಡೆಯೋಣ. ನಾವು ಸಸ್ಯಗಳ ಬೆಳವಣಿಗೆಗೆ ಗಾಳಿ, ನೀರು, ಶಾಖ, ಪೋಷಕಾಂಶಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಎಷ್ಟು ಅವಶ್ಯಕತೆವೋ ಮಣ್ಣಿನಿಂದ ದೊರೆಯತಕ್ಕಂಥ ಪೋಷಕಾಂಶಗಳು ಬಹಳ ಮುಖ್ಯವಾಗಿರ್ತವೆ. ಅದರಲ್ಲಿ ನಾವು ಸಸ್ಯಗಳ ಬೆಳವಣಿಗೆಯಲ್ಲಿ ಬೇಕಾಗುವ ಅವಶ್ಯಕ ಪೋಷಕಾಂಶಗಳನ್ನು ಅಗತ್ಯ ಪ್ರಮಾಣದಲ್ಲಿ ದೊರಕುವ ರೂಪದಲ್ಲಿ ಒದಗಿಸುವ ಭೂಮಿಯಿಂದಲೇ ದೊರಕತಕ್ಕಂಥ ಪೋಷಕಾಂಶಗಳು ಬಹಳ ಮುಖ್ಯವಾಗಿರ್ತವೆ. ಅದರಲ್ಲಿ ಗಾಳಿಯಿಂದ ದೊರಕತಕ್ಕಂಥ ಪೋಷಕಾಂಶಗಳು ಏನಂದರೆ ಜಲಜನಕ, ಆಮ್ಲಜನಕ ಆಗಿರ್ತವೆ. ಆದರೆ ನಾವು ಏನು ನಮಗೆ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಮುಖ್ಯವಾಗಿ 16 ಪೋಷಕಾಂಶಗಳನ್ನು ಒದಗಿಸಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಗಾಳಿಯಿಂದ ಸಿಗ್ತಕ್ಕಂಥ ಒಂದು ಜಲಜನಕ ಮತ್ತು ಆಮ್ಲಜನಕ ಏನು ನಾವು ಉಪಯೋಗಿಸ್ತೀವಿ ಮತ್ತು ನಾವು ಮಣ್ಣಿನಲ್ಲಿ ಬೆಳೆಗಳಿಗೂ ಸಹ ಪೂರೈಕೆ ಮಾಡ್ತಕ್ಕಂಥ ಪೋಷಕಾಂಶಗಳು ಸಾಕಷ್ಟು ಇರ್ತವೆ. ಈ ಒಂದು ವ್ಯವಸ್ಥೆಯನ್ನು ನಾವು ಮಣ್ಣಿನಲ್ಲಿ ಇರ್ತೀವಿ, ಎಷ್ಟು ಪೋಷಕಾಂಶಗಳಿದಾವೋ ಅಷ್ಟು ಪೋಷಕಾಂಶಗಳು ನಾವು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಪರೀಕ್ಷೆ ಮಾಡಿ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಬೆಳೆಗಳಿಗೆ ಪೂರೈಕೆ ಮಾಡಿ ಇನ್ನೂ ಕಡಿಮೆ ಏನು ಮಣ್ಣಿನಲ್ಲಿ ಕಡಿಮೆ ಇರ್ತಕ್ಕಂಥ ಪೋಷಕಾಂಶಗಳು ಯಾವಿರ್ತಾವೋ ಅವನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಕೃತಕವಾಗಿ ಅಂದ್ರೆ ಸಾವಯವ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು ಮತ್ತು ಜೈವಿಕ ಗೊಬ್ಬರಗಳು, ಅಣುಜೀವಿ ಗೊಬ್ಬರಗಳು ಈ ತರ ನಾವು ಪೋಷಕಾಂಶಗಳನ್ನು ಪೂರೈಕೆ ಮಾಡೋಕ್ಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಮುಖ್ಯ ಪೋಷಕಾಂಶಗಳು, ಪ್ರಧಾನ ಪೋಷಕಾಂಶಗಳು ಅಥವಾ ಲಘು ಪೋಷಕಾಂಶಗಳು ಅಂತಂದೇಳಿ ನಾವು ವಿಂಗಡಣೆ ಮಾಡ್ತೀವಿ. ಇವನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಿಂದಲೂ ಮತ್ತು ನಾವು ಕೃತಕವಾಗಿ ಮತ್ತು ಪೂರೈಕೆ ಮಾಡೋಕ್ಕಾಗುತ್ತೆ. ಇನ್ನೂ ಹೆಚ್ಚಿನ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ರೈತ ಬಂಧುವರು ಆಸಕ್ತಿ ಇದ್ದಲ್ಲಿ ನನ್ನ ಈ ಕೆಳಗಿನ ನಂಬರಿಗೆ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ಡಾಕ್ಟರ್ HG ಸಣ್ಣ ತಿಮ್ಮಪ್ಪ, ಮುಖ್ಯ ವಿಜ್ಞಾನಿಗಳು, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ. ಧನ್ಯವಾದಗಳು ರೈತ ಬಂಧುವರು. ರೈತರಿಗೆ ಸಲಹೆ ಕೇಳಿದಿರಿ. ಹವಾಮಾನ ವರದಿ. ರಾಜ್ಯಾದ್ಯಂತ ಒಣಹವೆ ಇತ್ತು. ಮುಂದಿನ 24 ಗಂಟೆಗಳವರೆಗೆ ಪ್ರಮುಖವಾಗಿ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ಮಂಜು ಕವಿಯುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಮತ್ತು 14 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಹಿರಿಯೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 29,700. ತೆಂಗಿನಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ ಹಾಗೂ ಗರಿಷ್ಠ 25,000. ನೆಲಗಡಲೆ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 4,250. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ 22,000 ಗರಿಷ್ಠ 28,000. ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 18,800 ಗರಿಷ್ಠ 1,900. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇನ್ನೀಗ ಕೇಳೋಣ ಜನಪದ ಗೀತೆಗಳು. ಗೆಜ್ಜೆ ಗಲ್ಲು ಸಾಧೆ ಮುತ, ಗೆಜ್ಜೆ ಗಲ್ಲು ಸಾಧೆ ಮುತ, ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ, ಓಹೋ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ, ಗಲ್ಲು ಗಲ್ಲನು ತಾ ಗೆಜ್ಜೆ ಗಲ್ಲು ಸಾಧೆ ಮುತ, ಗೆಜ್ಜೆ ಗಲ್ಲು ಸಾಧೆ ಮುತ, ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ, ಓಹೋ ಕಲ್ಲಿದ ರಂಗನ್ ಒಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ, ಅದಕ್ಕೆ ಬೆರೆಸರೆ ಸುಣ್ಣವ, ಹರಿದರು ಹರಿಶಿಣವ, ಅದಕ್ಕೆ ಬೆರೆಸರೆ ಸುಣ್ಣವ, ಅಂದ ಉಳ್ಳ ರಂಗನ್ ಮೇಲೆ ಚೆಲ್ಲಿದರು ಕುಳಿಯೋ, ಅಂದ ಉಳ್ಳ ರಂಗನ್ ಮೇಲೆ ಚೆಲ್ಲಿದರು ಕುಳಿಯೋ, ಓಹೋ ಚೆಲ್ಲಿದರು ಕುಳಿಯೋ, ಓಹೋ ಚೆಲ್ಲಿದರು ಕುಳಿಯೋ, ಗಲ್ಲು ಗಲ್ಲನು ತಾ ಗೆಜ್ಜೆ ಗಲ್ಲು ಸಾಧೆ ಮುತ, ಗೆಜ್ಜೆ ಗಲ್ಲು ಸಾಧೆ ಮುತ, ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ, ಓಹೋ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ, ಬಲ್ಲಿದ ರಂಗನ್ ಬಲ್ಲಿಯ ನಾಲೆ ಚೆಲ್ಲಿದರೋ ಕುಳಿಯೋ ಓಹೋ ಬಲ್ಲಿದ ರಂಗನ್ ಬಲ್ಲಿಯ ನಾಲೆ ಚೆಲ್ಲಿದರೋ ಕುಳಿಯೋ ಅರಿಯೋದು ನಂಜೈನ ಎಡಬಲಗೆ ಅರಿಯೋದು ನಂಜ